ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್. ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. ಬಡ್ಡಿ ದರಗಳಲ್ಲಿ 3-4% ವರೆಗಿನ ಕಡಿತ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ತ್ವರೆ ಮಾಡಿ, ಸೀಮಿತ ಅವಧಿಯ ಕೊಡುಗೆ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಕಂಡೀಷನ್ ಸಪ್ಲೈ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ್ ಥೀ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಮ್ ತೋ ಸಭಿ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕಲ್ ಸೇ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಗರ್ ಉಡ್ ಕೃಷಿ ಅನುಭವ. ಜೋಯಿಡಾ ತಾಲೂಕಿನ ಗುಂದದ ವಿಭಾಕರ್ ಗಣೇಶ್ ದೇಸಾಯಿ ಅವರೊಂದಿಗಿನ ಸಂದರ್ಶನ. ವಿಭಾಕರ್ ಗಣೇಶ್ ದೇಸಾಯಿ ಅವರೇ ನಮಸ್ಕಾರ. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುವಂತಹ ಒಂದು ಪ್ರದೇಶ, ಇಲ್ಲಿ ಹೊಸತಾಗಿ ಅಗರ್ ವುಡ್ ಅನ್ನ ಬೆಳಿಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ನಮಗೆ ಏನಾಗಿದೆ ಅಂತಂದ್ರೆ, ಈ ಅಡಿಕೆ ತೋಟದಲ್ಲಿ ಬಾಳೆ, ಏಲಕ್ಕಿ ಮತ್ತೆ ತೆಂಗು ಇದೆಲ್ಲ ಇದೆ. ಆದ್ರೆ ನಮಗೆ ಬೇರೆ ಬೇರೆ ಇಲಾಖೆಯಿಂದ ಇದನ್ನ ಬೆಳೆದ್ರೆ ಒಳ್ಳೆ ಉಪ ಬೆಳೆ ಆಗ್ತದೆ ಹೇಳುವಂತದ್ದು ಬಂತು. ಆಮೇಲೆ ಏನಾಯ್ತು ಅಂದ್ರೆ, ನಮಗಿಲ್ಲಿ ಪ್ರಾಣಿಗಳ ಕಾಟದಿಂದ ಸ್ವಲ್ಪ ಸಮಸ್ಯೆ ಬಂತು. ಬಾಳೆ, ತೆಂಗು ಇದೆಲ್ಲ ಬೇರೆ ಬೇರೆ ಪ್ರಾಣಿಗಳು ತಿನ್ಲಿಕ್ಕೆ ಚಾಲು ಮಾಡಿದ್ವಿ. ಬರ್ತಾ ಬರ್ತಾ ಹೆಚ್ಚಿಗೆ ಆಯ್ತು. ಅವಾಗ ನನಗೂ ಹಾ, ಅಗರುಡ್ಡು ಬೆಳೆದ್ರೆ ಉಪ ಬೆಳೆ ಆಗ್ಬಹುದು, ಅದಕ್ಕೇನು ಯಾವುದೇ ಪ್ರಾಣಿಗಳ ಕಾಟ ಇಲ್ಲ ಅಂತ ಅವರು ಅಗರುಡ್ನವರು ಸಂಸ್ಥೆಯವರು ಬಂದು ನಮ್ಗೆಲ್ಲ ತಿಳಿಸಿದ್ರು. ನಮ್ಮೂರಲ್ಲಿ ಬಹಳ ಜನ ಮಾಡಿದ್ದಾರೆ, ಹಾಗೆ ನಾವು ಮಾಡುವ ಅಂತೇಳಿ ನಾನು ಮಾಡಿದ್ದೇನೆ. ಚೆನ್ನಾಗಿ ಆಗಿದೆ, ಅದಕ್ಕೆ ಇನ್ನುವರೆಗೂ ಯಾವುದೇ ಪ್ರಾಣಿಗಳ ಕಾಟ ಇಲ್ಲ, ಇನ್ ಮುಂದೇನು ಗೊತ್ತಿಲ್ಲ. ಈಗ ನಮ್ಮ ಕೀಳುಗರಿಗೆ ಹೊಸದಾಗಿ ಈಗ ಪರಿಚಯ ಆಗಿರುವಂತಹ ಈ ಒಂದು ಅಗರ್ ವುಡ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಮಾಡ್ಕೊಡ್ಬೇಕು. ಏನಿದು ಅಗರ್ ವುಡ್ ಎನ್ನುವಂತಹದ್ದು, ಯಾವ ರೀತಿ ಬೆಳೆ ಬೆಳೀತದೆ, ಅದರಲ್ಲಿ ನಮಗೆ ಲಾಭದಾಯಕವಾದಂತಹ ಒಂದು ಅಂಶ ಯಾವುದು, ಈ ಬಗ್ಗೆ ಹೇಳಿ. ಅಗರ್ ವುಡ್ ನಮಗೆ ಈಗ ಈಗಾಗಲೇ ಒಂದ್ಸಲ ಟ್ರೈನಿಂಗ್ ಆಗಿದೆ ಸ್ವಲ್ಪ ಮಟ್ಟಿಗೆ, ಇನ್ನೂ ಬಹಳ ಬಹಳ ರೀತಿ ಇದೆ. ಅದು ಅಗರ್ ವುಡ್ ಅಂದ್ರೆ ಸಾಧಾರಣ ನಾವು ತೋಟದೊಳಗೆ ಬೆಳಿಬೇಕದು, ಹೊರಗೆ ಬಿಸಿಲಿಗೆ ಬೆಳಿಲಿಕ್ಕೆ ಅಂದ್ರೆ ಅಷ್ಟು ಇದಿಲ್ಲ. ಅದು ನಮ್ಮ ಅಡಿಕೆ ತೋಟ ಹೆಂಗೆ ತಂಪಿನಲ್ಲಿ ಬೆಳೀತದೆ ಅದೇ ರೀತಿ ಬೆಳೀತಾ ಇದೆ. ಅದಕ್ಕೆ ಅವರು ಅಂದ್ರೆ ಅಗರ್ತಲಾದಿಂದ ಬಂದಿದ್ದಂತೆ ಅದು. ಈ ನಾವು ಇಲ್ಲಿ ಈ ಪ್ರದೇಶದಲ್ಲಿ ಬೆಳಿಬಹುದು ಅಂತ ಕಂಡುಹಿಡಿದು ಶೃಂಗೇರಿ ಒಂದು ಸಂಸ್ಥೆ ಅದನ್ನ ಕಂಡುಹಿಡ್ಕೊಂಡು ಅದನ್ನ ನಮಗೆಲ್ಲ ಇಲ್ಲಿ ಪ್ರೋತ್ಸಾಹ ಮಾಡಿದ್ದಾರೆ. ಅದಕ್ಕೆ 18 inch ಕನಿಷ್ಠ ಬೆಳಿಬೇಕದು, ಅದಕ್ಕೂ ಹೆಚ್ಚಿಗೆ ಆದ್ರೆ ಚಲೋನೇ. 18 inch ರೌಂಡ್ ಬರಬೇಕು, ಅದಕ್ಕೆ ಇನಾಕ್ಯುಲೇಷನ್ ಮಾಡಬೇಕು. ಅಂದ್ರೆ ಕಡ್ಡಿ ಅಂದ್ರೆ ಒಂದ ರೀತಿಯ 3 inch ಒಂದು ಕಡ್ಡಿ ಬರ್ತದೆ, ಅದು ತೋಟ ಹೊಡೆದು ಕಡ್ಡಿ ಒಳಗೆ ಹಾಕಿ ಹೊರಬದಿಗೆ ಜೇನ್ಮೇಣ ನೀರು ಒಳಗೆ ಹೋಗದಿದ್ದಂಗೆ ಜೇನ್ಮೇಣ ಹೊರಬೇಕು. ಅದು 3 ತರ ಕಡ್ಡಿ ಇದೆ, ಅದು ಎಷ್ಟು ಬೆಳವಣಿಗೆ ಆಗಿದೆ ಆ ಒಂದು ಲೆಕ್ಕಾಚಾರದಲ್ಲಿ ಅವ್ರು ನಮಗೆ ಕಡ್ಡಿ ಕೊಡ್ತಾರೆ. ಅದು ಕಾಸ್ಟ್ಲಿ ಇದೆ, ಒಂದು ಕಡ್ಡಿಗಿಂತಿಷ್ಟು ಇದೆ. ಒಂದು ಗಿಡಕ್ಕೆ ನಾವು ಒಂದು 3-4 ಸಾವಿರ ರೂಪಾಯಿ ಖರ್ಚಿದೆ. ಅಂದ್ರೆ ಅದು ಆ 18 inch ಬೆಳಿಬೇಕಿದ್ರೆ ಮತ್ತು ಸ್ವಲ್ಪ ಹೆಚ್ಚಿಗೆ ಬೆಳೆದ್ರೆ ಎತ್ತರ ಹೋಗ್ತದೆ, 30-35 ಫೂಟ್ ಎತ್ತರ. ನಮ್ಗೆ ಕಡಿಲಿಕ್ಕೆ ಮನಸ್ಸು ಬರುದಿಲ್ಲ, ಯಾಕಂದ್ರೆ ನಮ್ಗೆ ಉತ್ಪನ್ನ ಸಿಗ್ತದೆ ಹೀಗಾಗ್ತದೆ. ಅದು 6 ತಿಂಗಳಿಗೊಮ್ಮೆ 6-7 inch ಒಂದು ಕಡ್ಡಿ ಹೊಡಿಬೇಕು. 6 ತಿಂಗಳ ನಂತರ ಮತ್ತೆ ಅದ್ರ ಮಧ್ಯ ತ್ರಿಕೋನ ಆಕಾರದಲ್ಲಿ ಅದ್ರ ಮಧ್ಯ ಮತ್ತೊಂದು ಸರ ಕಡ್ಡಿ ಹೊಡಿಬೇಕು. ಅದು 18 number, 14 number, 19 number ಹಿಂಗೆ ಕಡ್ಡಿ ಇದೆ. ಅದೇನೋ ಅದರಲ್ಲಿ ಅದಕ್ಕೆ ಕೆಮಿಕಲ್ ಹಾಕಿ ಅವ್ರು ಏನೋ ಅದಕ್ಕೆ ತಯಾರು ಮಾಡಿರ್ತದೆ ಅವ್ರ ಕಡ್ಡಿ, ಅದು ಹೊರಗಿನಿಂದೇ ಬರುವಂತಹದ್ದು. ಅದನ್ನು ನಾವು ಕಡ್ಡಿ ಹೊಡಿಬೇಕು. ಕಡ್ಡಿ ಹೊಡೆದು 2 ವರ್ಷ ಬಿಡಬೇಕು. 6 ತಿಂಗಳಿಗೊಮ್ಮೆ 2-3 ಸಲನೂ ಮಾಡಬೇಕು. ಗಿಡ ದೊಡ್ಡಿದ್ರೆ 3 ಸಲ ಮಾಡಬೇಕು, ಇಲ್ಲದ್ರೆ 2 ಸಲ ಮಾಡಬೇಕು. 1-1.5 ವರ್ಷ ಬಿಡಬೇಕು. ಆವಾಗ ಅದನ್ನ ನಾವು ತೋಟೆ ಹೊಡೆದೇನು ಕಡ್ಡಿ ಹೊಡೆದಿರ್ತೇವೆ ಅಲ್ಲಿ ಸ್ವಲ್ಪ ನಾವು ಕತ್ತಿಯಿಂದ ಅಂದ್ರ ಬ್ಲೇಡ್ ನಿಂದ ಸ್ವಲ್ಪ ಕೆತ್ತಬೇಕು. ಅವಾಗ ರೌಂಡು ಸೀಸಮ್ ಕಲರ್ ಬರ್ತದೆ, ಈ ಬೀಟೆ ಮರ ತರ ಕಲರ್ ಬರ್ತದೆ. ಅವಾಗ ಅದು ಒಳಗೆ ಬೆಳೆದಿದೆ ಅಂತೇಳಿ ಗೊತ್ತಾಗ್ತದೆ. ಅವಾಗ ನಮ್ಗೆ ಅವ್ರು ಬಂದು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ, ಹಿಂಗೆ ಹಿಂಗೆ ಆಗಿದೆ ನೀವು ಕಡಿಬಹುದು ಅಂತ ಹೇಳ್ತಾರೆ. ಕಡಿದು ಅದು ನಮ್ಮಲ್ಲಿ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಅದ್ರೊಳಗೆ ಏನಿದೆ ಅಂತಂದ್ರೆ ಬೆಳೆ ಅಂಶ ಬೇರೆ, ಸ್ವಲ್ಪ ಗಂಧದ ಕಲರ್ ಬೇರೆ, ಏಕದಮ್ ಬೀಟೆ ಕೆಂಪು ಕಲರ್ ಬೀಟೆ ಈ ಚಂದನ ಕಲರ್ ಟೈಪ್ ಇರಿದೆ. ಅದಕ್ಕೆ ಬಹಳ ಕಿಮ್ಮತ್ತು, 40,000 ರೂಪಾಯಿ ಕೆಜಿ ಇದೆ ಅಂತೆ. ಅದು ಇನ್ನೂ ನಮಗೆ ಸಿಗಲಿಲ್ಲ. ಈಗಾಗಲೇ ದಾನಗಿರಿ ಶ್ರೀಶೈಲ ಅವರು 1-2 ಗಿಡ ಕೊಟ್ಟಿದ್ದಾರೆ, ಅವ್ರಿಗೇನೋ ಸ್ವಲ್ಪ ಸಿಕ್ಕಿದೆ. ಅದ್ರ ನಂತರ ಅದರೊಳಗೆ ಅದು ಏನಾಗ್ತದೆ ತೆಗಿಲಿಕ್ಕೆ ಬಹಳ ಸೂಕ್ಷ್ಮ. ಗಿಡದೊಳಗೆ 3 ತರ ಇರ್ತದೆ, ಒಂದು ಮೇಲೆ ಬೆಳೆ ಪದರ ತೆಗಿಬೇಕು, ಅದಕ್ಕೆ ಬಹಳ ಕಿಮ್ಮತ್ತಿಲ್ಲ, ಅದಕ್ಕೇನೋ 3-4 ಸಾವಿರ ರೂಪಾಯಿ ಕೆಜಿ. ಅದು ಚರ್ಮೂರು ಚೀಲ ತುಂಬದಂಗ ಆಗ್ತದೆ. ಅದ್ರ ಹೊರತುಪಡಿಸಿ 2ನೇ ತರ ಬರ್ತದೆ, ಅದನ್ನು ತೆಗೆದಾಗ ಅದಕ್ಕೆ ಸೆಕೆಂಡ್ ಕ್ವಾಲಿಟಿ ಸಿಗ್ತದೆ. ಇನ್ನು ಫಸ್ಟ್ ಕ್ವಾಲಿಟಿ ಅಂದ್ರೆ ಅದು ಅಗ್ದಿ ಚಂದನ ಟೈಪ್ ಸೀಸಮ್ ಬೀಟೆ ಟೈಪ್ ಕಲರ್ ಬರ್ತದೆ, ಅದಕ್ಕೆ ಒಳ್ಳೆ ರೇಟ್ ಇದೆ. ಅದಕ್ಕೆ 2-3 ವರ್ಷ ಕಾಯ್ಬೇಕು. ಒಂದು ರೀತಿ ಸುಗಂಧ ದ್ರವ್ಯದ ಒಂದು ಮರ, ಸುಗಂಧ ದ್ರವ್ಯದ ಮರನೇ ಅದು. ಆ ಒಳ್ಳೆ ಕ್ವಾಲಿಟಿ ಸುಗಂಧಕ್ಕೆ ಹೋಗ್ತದೆ, 2ನೇ ಕ್ವಾಲಿಟಿ ಮತ್ತೆ ಬೇರೆ ಬೇರೆ ಇದಕ್ಕೆ ಹೋಗ್ತದೆ, ಲಾಸ್ಟ್ ಕ್ವಾಲಿಟಿ ಅದೇನೋ ಈ ಮಾಲೆ ಮಾಡ್ತಾರೆ ಸುಗಂಧ ಗಂಧ ಮಾಲೆ ಮಾಡುವಂತದ್ದು, ಇನ್ನು ಬೇರೆ ಬೇರೆ ಏನೋ ಪುಷ್ಪ ತರ ಮಾಡುವಂತದ್ದು ಏನೇನೋ ಅದು ಅವ್ರು ಇನ್ನು ನಡೀತಾ ಇದೆ, ನಮಗೂ ಸ್ವಲ್ಪ ಮಟ್ಟಿಗೆ ತಿಳಿಸಿದ್ದಾರೆ, ಅದೆಲ್ಲ ಬರ್ತದೆ. ಈಗ ಇದನ್ನ ನೆಟ್ಟು ಬೆಳೆಸುವುದಿದ್ರೆ ಕೃಷಿ ಮಾಡುವುದಿದ್ರೆ ಹೇಗೀಗ ಈ ಅಗರ್ವುಡ್ ಗಿಡವನ್ನ ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು, ಇದಕ್ಕೆ ಗೊಬ್ಬರ ನೀರು ಕೊಡ್ಬೇಕಾಗ್ತದ ಹೇಗೆ, ಇದ್ರ ಬಗ್ಗೆ ಹೇಳಿ. ಅದು ನಮಗೆ ಅವರೇ ಕೊಡ್ತಾರೆ, ಅದು ಗಿಡವನ್ನು ಅವರೇ ಸಪ್ಲೈ ಮಾಡ್ತಾರೆ. ಯಾಕಂದ್ರೆ 54-55 ರೂಪಾಯಿ ಇದೆ, ಅವಾಗ ನಾವು ತರಬೇಕಿದ್ರೆ ಈಗ ಒಂದು 6 ವರ್ಷ ಹಿಂದೆ ತಗೊಂಡಿದ್ದು, ಈಗ ಅದು ಅವರು ಹೆಚ್ಚಿಗೆ ಕೊಡ್ತಾ ಇಲ್ಲ, ಎಲ್ಲ ಆ ಕಡೆ ಆಗಿದೆ ಹೆಚ್ಚಿಗೆ ಕೊಡ್ತಾ ಇಲ್ಲ. ಅದು ನಾವು ಅಡಿಕೆ ತೋಟದಲ್ಲಿ ಈ ಅಡಿಕೆ ಸಸಿ ನೆಟ್ಟಂಗೆ 10-11 ಫೂಟ್ 9 ಅಂದ್ರೆ ಸ್ವಲ್ಪ ಗಚ್ಚಾಗ್ತದೆ. ಅಡಿಕೆ ಸಸಿ ನೆಟ್ಟಂಗೆ ಮೊದ್ಲು ಹಳೆ ಕಾಲದ ಅಡಿಕೆ ನಾವು ಗಿಡ ಮಾಡ್ತಿದ್ವಲ್ಲ, 11 ಫೂಟ್, 12 ಫೂಟ್, 16 ಮೆಟ್ಟು ಮರಣ, 16 ಮೆಟ್ಟಿಂಗ್ ಒಂದು ಹೀಗೆಲ್ಲ ಹಿಂದಕ್ಕೆ ನಿಂತು ಅದೇ ತರ ನೆಡಬೇಕು. ಒಂದು 2 ವರ್ಷ ನಾವು ಸ್ವಲ್ಪ ದಡ್ಡಿ ಗೊಬ್ಬರ ಕೆಲವೊಂದು ರಾಸಾಯನಿಕ ಹಾಕ್ತಾ ಇಲ್ಲ ನಾವು, ಯಾಕಂದ್ರೆ ನಮ್ಮ ತೋಟಕ್ಕೂ ಹಾನಿ ಆಗ್ತದೆ ಅದು, ಹಂಗಾಗಿ ದಡ್ಡಿ ಗೊಬ್ಬರನೇ ಹೆಚ್ಚು ಹಾಕಿ ಅದನ್ನು ಬೆಳೆಸಿದ್ವಿ. ಅದು ಅವ್ರು ಕೇಳ್ತಾರೆ 2 ವರ್ಷ ಒಳಗೆ ಇಂತಿಷ್ಟು ಬೆಳಿಬೇಕು, ಇಂತಿಷ್ಟು ಬೆಳಿ ಅಂತ ಹೇಳ್ತಾರೆ. ಆ ರೀತಿ ನಮ್ದು ಸ್ವಲ್ಪ ಮಟ್ಟಿಗೆ ಬೆಳೆದಿದೆ. ಅವಾಗ ಅವರು ನಮಗೆ ಬಂದು ನೀರು ಉಣಿಸ್ಬೇಕು, ಟೈಮಿಗೆ ನೀರು ಕೊಡಬೇಕು. ನಾವು ಅಡಿಕೆ ಗಿಡಕ್ಕೆ ಕೊಡಬೇಕಿದ್ರೇನೆ ಅದಕ್ಕೂ ಕೊಟ್ಟಿದ್ದೇವೆ. ಅಂದ್ರೆ ಅಡಿಕೆ ಮಧ್ಯ 2 ಸೈಡ್ ಅಡಿಕೆ ಗಿಡ ಭರಣದ ಮಧ್ಯದಲ್ಲಿ ನಾವು ನಾಟಿ ಮಾಡಿದ್ದೇವೆ, 10-11 ಫೂಟಿಗೊಂದರಂತೆ ನಾಟಿ ಮಾಡಿದ್ದೇವೆ. ಅದು 30 ಫೂಟ್ಗಿಂತ ಮ್ಯಾಗ ಹೋದ್ರೆ ಬೇಡ ಅಂತ ಹೇಳಿದ್ರು ಅವರು, ಅಲ್ಲಿಗೆ ಕಟ್ ಮಾಡಿದ್ವಿ. ಯಾಕಂದ್ರೆ ಮೈಲು ಗಡ್ತರ ಆಗ್ತದೆ, ನಮ್ಗೆ ಗಡ್ತರ ಆಗ್ಬೇಕು ಅಂದ್ರೆ ನಮ್ಗೆ ಹೆಚ್ಚಿಗೆ ಒಳಗಿನ ನಮಗೆ ಗಂಧದ ಅಂಶ ಏನು ಸುವಾಸನೆ ಬರ್ತದಲ್ಲ ಅದು ಹೆಚ್ಚಿಗೆ ಸಿಗ್ತದೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಮೇಲೆ ಇಂಜೆಕ್ಷನ್ ಮಾಡ್ಲಿಕ್ಕೂ ಕಷ್ಟ. ಇಂಜೆಕ್ಷನ್ ಅಂದ್ರೆ ಅದು ಇದು ಮಾಡ್ಬೇಕಲ್ಲ, ತೋಟೆ ಹೊಡೆದು ಅದು ಮಾಡ್ಲಿಕ್ಕೆ ಒಂದು 25 ನಮ್ಮ ಅಂತದೇ ಇದ್ರೆ ನಾವು 30 ಫೂಟ್ ಇಡಬಹುದು. ನಾವು ಅದಕ್ಕೆಲ್ಲ ವ್ಯವಸ್ಥೆ ಕೊಡ್ಬೇಕು ಅವರಿಗೆ. ನಾವು ಮಾಡಬೇಕು, ನಮಗ್ ಬರುತ್ತದೆ. ಆದ್ರೆ ಅವರು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಅವರದ್ದೇ ಸಂಸ್ಥೆ ವತಿಯಿಂದನೇ ಅವರು ಶೀರ್ಷಿನ ಕಳಿಸಿದ್ದಾರೆ. ಅವರು ಬಂದು ನಮಗೆಲ್ಲ ಕೊಡ್ತಾರೆ. ನಾವು ತೋಟದೊಳಗೆ ಅವರಿಗೆ ಅಂದ್ರೆ ತೋಟ ಹೊಡಿಲಿಕ್ಕೆ ಎಲ್ಲ ಮಷಿನ್ ಇದೆ, ಅದು ಅದಕ್ಕೆ ನಾವು ಬ್ಯಾಟ್ರಿ ಕೊಡ್ಬೇಕು, ಇಲ್ಲ ನಾವು ಮನೆ ಹತ್ರ ಇದ್ರೆ ಕರೆಂಟ್ ನಿಂದ ವೈರ್ ಮಾಡಿ ಕೊಡ್ಬೇಕು. ಆದ್ರೆ ಅವ್ರು ಮಾಡ್ತಾರೆ. ಆಮೇಲೆ ಇದರ ಒಂದು ಬೆಳವಣಿಗೆ ಬಗ್ಗೆ ಹೇಳಿಗ, ನೀವು ನೆಟ್ಟು 5-6 ವರ್ಷ ಆಯ್ತು ಅಂತ ಹೇಳಿದ್ರಿ, ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ ಮತ್ತು ಎಷ್ಟು ದಪ್ಪ ಬಂದಿದೆ? ನಮ್ಮದು ಈಗಾಗಲೇ 2 ಫೂಟ್ ವರೆಗೂ ಬಂದಿದೆ. ಹೌದು, 1.5 ಫೂಟ್ ನಮ್ಮದು, ಒಂದು 300-400 ಗಿಡ ಇದೆ. ಇನ್ನೂ ಕೆಲವೊಂದು ಸಣ್ಣದಿದೆ. ಆಮೇಲೆ ಮತ್ತೆ ನಾನು ನೆಡ್ಲಿಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲೋ ಅಂತ ಹೇಳಿ ನೆಡ್ಲಿಲ್ಲ. ಇನ್ಮೇಲೆ ಕೆಲವು ಜನ ಬೇರೆ ಬೇರೆ ರೀತಿ ಹೇಳ್ತಾರೆ, ಅದು ಬೇರು ಬಾಳ್ ಬಂದ್ರೆ ಅಡಿಕೆ ಗಿಡಕ್ಕೆ ತೊಂದರೆ ಆಗ್ತದೇನೋ. ಅದು ಮಾಡ್ಲಿಲ್ಲ, ಆದವ್ರು ಹೇಳುದೇ ಬಿಟ್ರೆ ಮಾಡಿದವ್ರು ಯಾರು ಹೇಳಲಿಲ್ಲ, ನಾವು ಅದಕ್ಕೆ ತಲೆ ಕೆಚ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಈಗ ಇನ್ನೊಂದು ಪ್ರಶ್ನೆ ಹೇಳ್ತದೆ, ಈಗ ಅಡಿಕೆ ತೋಟದಲ್ಲಿ ಈ ಅಗರ್ವುಡ್ ಗಿಡವನ್ನ ನೆಟ್ಟಂತ ಸಂದರ್ಭದಲ್ಲಿ ಅಡಿಕೆ ಫಸಲಿಗೂ ಅಥವಾ ಬೆಳವಣಿಗೆಗೂ ಏನಾದ್ರು ತೊಂದರೆ ಆಗ್ತದ ಅಂತ? ನಮಗೇನು ತೊಂದರೆ ಕಾಣ್ಲಿಲ್ಲ. ಕಾಣ್ಲಿಲ್ಲ ಆದ್ರೆ ನಾವು ಗೊಬ್ಬರ ಆ ರೀತಿ ಹಾಕ್ತಾ ಇದ್ದೇವೆ. ಅಂದ್ರೆ ಇಲ್ಲ, ಅಡಿಕೆಗೆ ಒಂದೇ ಕೊಡ್ತಾ ಇದ್ದೇವೆ. ಅಂದ್ರೆ ಅಡಿಕೆ ಮದ್ದಲ್ಲಿ ಇರುವಿಂದ ಬೇರ್ ಹೋಗ್ತದಲ್ಲ, ಆದ್ರೆ ಅದ್ರದ್ದು ಆಳವಾಗಿ ಬೇರ್ ಹೋಗ್ತಾ ಇಲ್ಲ, ಅಗರುಡ್ಡಿನ ಮೇಲೆ ಬೇರ್ ಹೋಗ್ತಾ ಇದೆ. ಸ್ವಲ್ಪ ಹೆಚ್ಚಿಗೆ ಗಾಳಿ ಬಂದು ಏನಾದ್ರು ಅದಕ್ಕೆ ಗೊಬ್ಬರ ಕೊಟ್ಟು ಗಟ್ಟಿ ಆಗ್ಲಿಲ್ಲ ಆದ್ರೆ ಕಿತ್ ಬಿದ್ದು ಹೋಗ್ತದೆ. ಅವಾಗ ನಮಗೆ ಗೊತ್ತಾಗ್ತದೆ 10-15 ಫೂಟ್ ಬೇರು ಮೇಲಿನ ಮೇಲೆ ಹೋಗ್ತದೆ. ಆಳಾಗ ಹೋಗಿ ನಮಗೆ ಏನು ತೊಂದರೆ ಕೊಡುವಂಗಿಲ್ಲ. ಈ ಅಡಿಕೆ ಗಿಡದ 3 ಫೂಟ್ ವರೆಗೆ ಹೋಗ್ತದಲ್ಲ, 1 ಮೀಟರ್ ಆಳ ಹೋಗ್ತದಲ್ಲ, ನೀರು ನಾವು ಕಾಲ್ಗೆ ಕಂತ ಮಾಡ್ದಂಗೆ ಬೇರೆ ನೀರಿಗೆ ಹೋಗ್ತದಲ್ಲ, ಇದು ಅಷ್ಟು ಹೋಗುದಿಲ್ಲ. ರಬ್ಬರ್ ಮರ ಇದ್ದಂಗೆ ಮತ್ತೆ ಕೆಟ್ಟ ಹಗರ ಏನು ಅದು. ನಾವು ಒಣಗಿತ್ತು ಅಂತ ಆದ್ರೆ 40-50 ಫೂಟ್ ಇದ್ರು ಕೂಡ ಒಬ್ಬನೇ ಹೊರ್ಲಿಕ್ಕೆ ಆಗ್ತದೆ, ಅಷ್ಟು ಹಗರ. ಅದೇನು ಸುಗಂಧ ದ್ರವ್ಯಕ್ಕೆ ಹೋಗ್ತದೆ ಬಿಟ್ರೆ ಬೇರೆ ಯಾವುದಕ್ಕೂ ಉಪಯೋಗ ಬರುವಂಗಿಲ್ಲ. ಹಂಗಾಗಿ ಬೆಳವಣಿಗೆ ಚಲೋ ಆಗಿದೆ. ಅದೇ ಹೇಳಿದ್ನಲ್ಲ, 2 ಫೂಟ್ವರೆಗೆ ಆಗಿದೆ. 2 ಫೂಟ್ಗಿಂತ ಹೆಚ್ಚು ಆಗೋ ಸಾಧ್ಯತೆ ಇದೆ ಅಂದ್ರೆ ಅದ್ರ ಬೆಳವಣಿಗೆ ಚಲೋ ಇದೆ. ಆದ್ರೆ ವಿಶೇಷ ಅದಕ್ಕೇನು ಮಾಡಿಲ್ಲ, ನಾವು ಅಡಿಕೆ ಗಿಡಗೆ ಮಾಡಿದೆ ಬಿಟ್ರೆ ಅದಕ್ಕೇನು ಮಾಡಿಲ್ಲ. ಅಂದ್ರೆ ಅಡಿಕೆಗೆ ಗಿಡ ಮಾಡ್ಲಿಕ್ಕೆ ಕಷ್ಟ. ಸರಿ, ಈಗ ಅಗರ್ವುಡ್ ಈ ಮರಕ್ಕೆ ಏನಾದ್ರು ಕಾಳುಮೆಣಸು ಬಿಡುವ ಸಾಧ್ಯತೆ ಉಂಟಾ? ಕಾಳುಮೆಣಸು ಆಗ್ತದೆ, ಅದಕ್ಕೆ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಅದಕ್ಕೆ ರಂಧ್ರ ಹೊಡೆದು ನಾವು ಮಾಡ್ಬೇಕಲ್ಲ. 6 ವರ್ಷ ನಂತರ ಆದ್ರೆ ಅವಾಗ ಇದು ಕಾಳುಮೆಣಸು 25-30 ವರ್ಷ ಉಳಿತದಲ್ಲ ಅವಾಗ ಅದು. ಅಲ್ಲ, ಹೇಳ್ತೀನಿ ಕೇಳಿ, ಪ್ರಾರಂಭ ನೀವು ಹೇಳೋದು ಹೌದು. ಅದಕ್ಕೆ ನಾವು ತೋಟ ಹಿಡಿದು ಕೊಟ್ಬೇಕಲ್ಲ, 2 ವರ್ಷದಲ್ಲಿ ಅದು ಕಟಿಂಗ್ ಮಾಡ್ಬೇಕು. ಅವಾಗ ನಾವು ಕಾಳುಮೆಣಸು 25 ವರ್ಷ ಉಳಿತಲ್ಲ, ನಾವು ಚಲೋ ಫಸಲು ಬರ್ತೇವೆ ಅವಾಗ ಕಡಿಲಿಕ್ಕೆ ಮನ್ಸು ಬರುದಿಲ್ಲ. ಆದ್ರೆ ಅಗರುಡ್ಡು ಕಡಿಲೇಬೇಕು. ಅವಾಗ ನಮ್ಗೆ ಇದು ಪೇಪರ್ ಮಾಡಿದ್ರೆ ಚಲೋ ರೇಟ್ ಇದೆ, ಸಾದಾ ಇದ್ರು ಕೂಡ 65-70 ರೂಪಾಯಿ ಕೆಜಿ ಸಿಗ್ತದೆ. ಅವಾಗ ಇದು ನಾವು ಕಟ್ಟಿಗೆ ಮಾಡ್ಲಿಕ್ಕೆ ನಮಗೆ ದುಃಖ ಬರ್ತದೆ, ಅದು ನಮಗೆ ಆಗುದಿಲ್ಲ. ಹಾಗಾಗಿ ನಾವು ಆಗ್ತದೆ ಅದಕ್ಕೂ ಆಗುದಿಲ್ಲ ಅಂತಲ್ಲ, ನಾವು ಬೇರೆ ಬೇರೆ ಗಿಡಕ್ಕೂ, ನಾವು ಈ ಗೊಬ್ಬರ ಗಿಡ ಇದೆ ಮತ್ತೆ ಬೇರೆ ಬೇರೆ ನಮ್ದು ಜಾಯಿಕಾಯಿ ಗಿಡ ಇದೆ. ಜಾಯಿಕಾಯಿ ಗಿಡ ಬಹಳ ಇಲ್ಲ, ಕಡಿಮೆ ಇದೆ. ಬೇರೆ ಬೇರೆ ಸೈಡಿಗೆ ನಾವು ಮಾವಿನ ಗಿಡ ಇಂಥದ್ದು, ಕಂಚಿ ಗಿಡ ಇಂಥದ್ದಿಲ್ಲ, ಅದಕ್ಕೂ ನಾವು ಕಾಳುಮೆಣಸು ಸಬ್ಸಿದೆ ಚಲೋ ಇದೆ. ಹಾಗಾಗಿ ನಾವು ಇದಕ್ಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ನಮಗೆ ಮುಂದೆ ನಾವೇ ಬೆಳೆದಂತ ನಾವು ಕಟಿಂಗ್ ಮಾಡಿದ್ರೆ ನಮಗೆ ಸ್ವಲ್ಪ ಫಲ ಬರಬೇಕಿದೆ, 5 ವರ್ಷ ಆದ್ಕೂಡಲೇ ಫಲ ಬರ್ತದೆ. ಆಮೇಲೆ ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ಸಾಮಾನ್ಯವಾಗಿ ಕಂಪನಿ ವತಿಯಿಂದ ಗಿಡವನ್ನ ಕೊಡ್ತಾರೆ, ಅದನ್ನ ಆ ಇಂಜೆಕ್ಷನ್ ಕೊಡುವಂತದನ್ನು ಕೂಡ ಅವರೇ ಮಾಡ್ತಾರೆ, ಫಸಲನ್ನು ಕೂಡ ಮಾರಾಟ ಮಾಡುವಂತದ್ದು ಕೂಡ ಅವರೇ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ, ಇದಕ್ಕೆ ಏನಾದ್ರು ಅಗ್ರಿಮೆಂಟ್ ಅಂತ ಏನಾದ್ರು ಉಂಟಾ? ಇದೆ, ಅಗ್ರಿಮೆಂಟ್ ಇದೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಅವರು ನಮಗೆ ಎಷ್ಟೋ 500-1,000 ಎಷ್ಟೋ ಮಾಡಿ ಒಂದು ಮೆಂಬರ್ಶಿಪ್ ಹೇಳಿ ಮಾಡಿಕೊಂಡು ಅದಕ್ಕೆ ಅಗ್ರಿಮೆಂಟ್ ಮಾಡಿದ್ದಾರೆ. ಆದೀಗ ಏನಾಗಿದೆ ಅಂತಂದ್ರೆ, ಅದು ಶೃಂಗೇರಿಯಲ್ಲಿ ಇದೆ, ಹೆಡ್ ಆಫೀಸ್ ಶೃಂಗೇರಿ. ನಮಗೆಲ್ಲ ಕಾಲಕಾಲಕ್ಕೆ ಅವ್ರು ಫೋನ್ ಮಾಡ್ತಾ ಇರ್ತಾರೆ, ಎಲ್ಲ ಇದು ಮಾಡ್ತಾ, ಎಷ್ಟು ಬೆಳೆದಿದೆ, ಏನಾಗಿದೆ, ಗಿಡ ಸತ್ತೋಗಿದೆ, ಹಂಗೆ ನಾವು ಮತ್ತೆ ಬರ್ತೇವೆ, ಅದಕ್ಕೆ ಇಂತಿಂತ ಇದು ಕೊಡಬೇಕು ಅಂತ ಹೇಳಿದ್ರೆ ಅದೆಲ್ಲ ನಾವು ಅವರು ಒಳ್ಳೆ ರೀತಿ ಮಾಡ್ತಾ ಇದ್ರೆ ಅಗ್ರಿಮೆಂಟ್ ಆಗಿದೆ, ಬೋಂಡಿನಲ್ಲಿ ಅಗ್ರಿಮೆಂಟ್ ಆಗಿದೆ, ನಮಗೆ ಶೇರ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಈ ಗಿಡದ ಒಂದು ಬೆಳವಣಿಗೆ ಹಂತದಲ್ಲಿ ಏನಾದ್ರು ಕೀಟ ರೋಗಗಳು ಅಥವಾ ಮರ ಸತ್ತು ಹೋಗುವಂತ ಒಂದು ಸಂದರ್ಭ ಏನಾದ್ರು ಉಂಟಾ? ಅದು ಅಂತದಿನ್ನು ನಮ್ಮಲ್ಲಿ ಏನು ಬಂದಿಲ್ಲ. ನೆಟ್ಟ ಗಿಡ ಬದುಕಿದೆ, ಈ ವರ್ಷ ಒಂದ್ ಗಿಡ ಸತ್ತಿದೆ. ಒಂದ್ ಗಿಡ ಸತ್ತಿದೆ ಅಂದ್ರೆ ಅದು ತೋಟೆ ಹೊಡೆದು ಇಂಜೆಕ್ಷನ್ ಮಾಡಿದ್ದು, ಅಂದ್ರೆ ಅದು ಇಂತ ಹೇಳ್ತಾರಲ್ಲ, ಅದು ಮಾಡಿದ್ದದು. ಅದು ಅದಕ್ಕೆ ನೋವು ಹೆಚ್ಚು ಅಂದ್ರೆ 6-8 ಇಂಚಿಗೊಂದು ಮಾಡ್ಬೇಕು, ಮತ್ತೆ 6-8 ತಿಂಗಳ ನಂತರ ಮತ್ತೆ 1-2 ತಿಂಗಳು ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಇಲ್ಲ. ನಮಗೆ ಲಘು ಆಗ್ಬೇಕು ಆದ್ರೆ ಆ ಟೈಮಿಗೆ ಬಂದ್ ಮಾಡ್ಬೇಕು. ಮತ್ತೆ ಎಣ್ಣೆಲ್ ಕೊಟ್ಟಿದ್ದು ಅದು ಏನೋ ಅದಕ್ಕೆ ಬಹಳ ನೋವಾಯ್ತೋ ಏನೋ ಗೊತ್ತಿಲ್ಲ. ಅದು ಒಂದೇ ಗಿಡ ಸತ್ತಿತ್ತು, ಬಾಕಿ ಯಾವುದು 10 ಗಿಡ ಮಾಡಿದ್ದೇವೆ, ಅದು ಯಾವ್ದು ಸತ್ತಿಲ್ಲ. ಒಳ್ಳೆ ಅಂದ್ರೆ ಇನ್ನೂ ಒಳ್ಳೆ ಒಳ್ಳೆ ಎಲೆ ಬಂದು ಅದು ಚಲೋ ಚೆನ್ನಾಗಿ ಆಗಿದೆ. ಅಗರ್ ಅಂತ ತಕ್ಷಣ ಅಗರ್ ಬತ್ತಿಯ ಬಗ್ಗೆ ನಾವು ನೆನಪು ಮಾಡ್ಕೊಳ್ತೀವಿ, ವಿಶೇಷವಾಗಿ ದೇವಸ್ಥಾನಗಳು ಮನೆಯಲ್ಲೂ ಉಪಯೋಗ ಆಗುವಂತ ಅಗರ್ ಬತ್ತಿಗಳು ಇದೆಲ್ಲ. ಈ ಅಗರ್ನ ಉಪಯೋಗ ಏನು? ಅಗರ್ ಉಪಯೋಗ ಅಂದ್ರೆ ನಮಗಿನ್ನು ಅದ್ರ ಬಗ್ಗೆ ಅವರು ಟ್ರೈನಿಂಗ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹೇಳಿದ್ದೆ. ನಾವು ಶೃಂಗೇರಿ ಟ್ರೈನಿಂಗ್ ಹೋಗ್ಲಿಲ್ಲ, ಕೆಲವೊಂದು ಇಲ್ಲಿ ನಮ್ಮ ಶಿರ್ಸಿ ನೀರಿನಲ್ಲಿ ಸೀತಾರಾಮ ಹೆಗಡೆಮಲ್ಲಿ ಎಲ್ಲ ಒಂದ್ ಎರಡು ಮೂರು ಸಲ ಅವರು ಕಾರು ತರಬೇತಿ ಕೊಟ್ಟಿದ್ದಾರೆ. ಆದ್ರೆ ನಮ್ಮಲ್ಲಿ ಅದು ಸಂಸ್ಕರಣ ಮಾಡೋದು ಇನ್ನೂ ನಮ್ಮಲ್ಲಿ ಆಗಲಿಲ್ಲ. ಅವರು ಶೃಂಗೇರಿಯಲ್ಲಿ ಮಾಡಿದಾರಂತೆ ಅವರು, ಮತ್ತೆ ಹೊರ ದೇಶಕ್ಕೂ ಕಳಿಸ್ತಾರಂತೆ, ಬೇರೆ ಬೇರೆ ರಾಜ್ಯಕ್ಕೆ ಬಹಳ ಬೇಡಿಕೆ ಇದೆ ಅಂತೆ. ಅಲ್ಲಿ ಅವರು ಅದರದ್ದು ಹತ್ರ ಅಂದ್ರೆ ಸಣ್ಣ ಬಾಟ್ಲಿ ಹತ್ರ ಇದು ಮಾಡಿ ಅದೆಲ್ಲ ಮಾಡ್ತಾರಂತೆ. ಅದು ಇನ್ನು ನಮ್ದು ಆಗಿಲ್ಲ, ಅದು ಹೊರಗಿನ ನಮ್ದೇ ಶೇರ್ ಹೋಲ್ಡರ್ ಆಗಿ ಅವರೇನೋ ಬೇರೆಯವರು ಕಂಪನಿಯವರ ಜೊತೆ ಇವರು ಮಾಡಿಕೊಂಡು ಅಲ್ಲೇ ಮಾಡ್ಕೊಂಡಿದ್ದಾರಂತೆ ಅವರು. ಅದು ಇನ್ನು ನಮ್ಮಲ್ಲೇ ಆಗಿಲ್ಲ. ಆದ್ರೆ ನಾವು ಏನು ಅದನ್ನ ತೆಗೆದು ಅದು ಯಾವ್ಯಾವ ಕ್ವಾಲಿಟಿ ನೋಡಿ ಅದನ್ನು ತೆಗೆದು ನಾವು ಅವ್ರಿಗೆ ಕೊಡುವಂಥವ್ರು. ತೆಗಿಲಿಕ್ಕೂ ನಮಗೆ ಬರುವುದಿಲ್ಲ, ಬರ್ತದೆ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಆ ರೀತಿ ಕೂಲಿ ಸಿಗುವುದಿಲ್ಲ. ಕೂಲಿ ಸಿಗ್ಬೇಕಿದ್ರೆ ಅದು ನಮ್ಮ ಬಿಹಾರಿ ಗುಜರಾತ್ ಆ ಕಡೆಯವನೇ ಬಂದು ಈಗ ಶಿರ್ಸಿಯೊಳಗೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದು ಪಾರ್ಟ್ಸ್ ಇದೆ, ಅವರು ಸಣ್ಣ ಹತ್ಯಾರ ಇದೆ ಅದು ಕಬ್ಬಿಣದ್ದು, ಅದರಿಂದೆಲ್ಲ ತೆಗೆದು ಅದು ಬೇರೆ ಬೇರೆ ಕ್ವಾಲಿಟಿ ಮಾಡಿ ಅವ್ರು ಕೊಡ್ತಾರೆ. ನಾವು ಅದು ನೋಡಿದೆ, ನನ್ನಲ್ಲಿ ಮೊಬೈಲ್ ತರಲಿಲ್ಲ, ಮೊಬೈಲ್ ಅಲ್ಲಿ ಇತ್ತೆ ನಂದು ಅದು. ಸರಿ, ಈಗ ಯಾವುದೇ ಒಂದು ಹೊಸ ಬೆಳೆಯನ್ನು ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಪೂರ್ತಿ ಹತೋಟಿಯನ್ನ ಇನ್ನೊಬ್ಬರಿಗೆ ಕೊಡುವಂತಹದ್ದು ಒಳ್ಳೇದು ಅಂತ ಹೇಳ್ತೀರಾ ನೀವು, ಅಥವಾ ನಮಗೂ ಒಂದಷ್ಟು ಅದ್ರ ಬಗ್ಗೆ ಪರಿಜ್ಞಾನ ಬೇಕು ಅಂತ ಹೇಳ್ತೀರಾ? ಪರಿಜ್ಞಾನ ಬೇಕು ಅಂದ್ರೆ ನಮಗದು ಬೇರೆಯವರು ದಲಾಲಿ ಮುಖಾಂತರ ಮಾಡಬಾರ್ದಿತ್ತೇನು ಅನಿಸ್ತದೆ. ಆದ್ರೆ ನಮಗೆ ನಾವೇ ಇಲ್ಲಿ ತಯಾರು ಮಾಡ್ಕೊಂಡು ನಾವು ಎಕ್ಸ್ಪೋರ್ಟ್ ಮಾಡೋದು ಎಲ್ಲಿ ಹೇಳಬೇಕಲ್ಲ, ಅದು ದೊಡ್ಡ ಕಂಪನಿ ಎಲ್ಲಿದೆ, ಅದ್ರ ಬಗ್ಗೆ ನಾವು ಅಲ್ಲಿ ಏನು ಶೇರ್ ಹೋಲ್ಡರ್ ಆಗ್ಬೇಕೋ ಹೆಂಗೆ, ಹಣಕಾಸಿನ ಪರಿಸ್ಥಿತಿ ಇರ್ಬೇಕು. ನಾವೇನು ಉದರ ನಿಮಿತ್ತ ಬಹುಕೃತ ವೇಷಂ ಅದು ಸಲುವಾಗಿ ಮಾಡ್ಕೊಂಡು ಮಾಡೋದು ಬಿಟ್ರೆ, ಬೇರೆ ಬೇರೆ ನಾವು ಇನ್ಕಮ್ ಮಾಡಿಕೊಂಡು ನಾವು ಸುಧಾರಣೆ ಮಾಡ್ಕೊಳ್ಳೋದೇ ಬಿಟ್ರೆ ಅದನ್ನು ಮಾಡುವಂತದ್ದು ಇನ್ನು ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ. ಅದು ಇದೆ ಅಂದ್ರೆ ಬೇರೆ ಬೇರೆ ದೇಶದೊಳಗೆ ಅಥವಾ ನಮ್ಮ ಈ ಶೃಂಗೇರಿ ಒಳಗೆ ಅದು ಎಲ್ಲ ಮಾಡಿದ್ದಾರೆ. ಇನ್ನು ಎಷ್ಟೋ ಅಲ್ಲಿ ಪ್ರಾಡಕ್ಟ್ ಮಾಡಿದ್ದಾರೆ ಅವರು, ಅದು ತೆಗಿ ಬಗ್ಗೆ ಎಷ್ಟೋ ಕೋಟಿ ರೂಪಾಯಿ ನಾವು ಹಾಕಿದ್ದೇವೆ ಅಂತೆಲ್ಲ ನಮಗದು ಇದು ಕೊಟ್ಟಿದ್ದಾರೆ. ಆದ್ರೆ ಇನ್ನು ನಾವು ಅಲ್ಲಿ ಹೋಗುವಂತ ಪ್ರಯತ್ನ ಆಗಿಲ್ಲ ನಮ್ಮಲ್ಲಿ. ಅಂದ್ರೆ ಹಣಕಾಸು ಬೇಕೇನೋ ಮತ್ತಿನ್ನೋದು ಹೆಂಗೆ, ಅದು ಅಷ್ಟರ ಮಗ್ಗೆ ಸ್ಟಡಿ ನಾವು ಇಲ್ಲಿ ಬೆಳೆದು ಅದನ್ನ ಕಟಾವ್ ಮಾಡುವಂತ ಹಂತದಲ್ಲೇ ಇದ್ದೀವಿ ಬಿಟ್ರೆ ಮುಂದಿನ ಆ ಇದಕ್ಕೆ ಹೋಗಿಲ್ಲ. ಸರಿ, ಈಗ ಅಗರ್ ವುಡ್ ಅಲ್ಲದೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ಬಾಳೆ, ಕೊಕ್ಕೋ, ಕಾಳುಮೆಣಸು ಇಂಥದನ್ನು ಕೂಡ ಬೆಳೀತಾ ಇದೆ. ಈ ಕೊಕ್ಕೋ ಕೃಷಿಯ ಬಗ್ಗೆ ಹೇಳಿ, ಇಲ್ಲಿ ಹೇಗೆ ಬರ್ತಾ ಇದೆ, ಏನೇನು ಸವಾಲುಗಳು ಆಗ್ತಾ ಎದುರಾಗ್ತಾ ಇದೆ? ಕೊಕ್ಕೋ ಬಗ್ಗೆ ನಾನು ಬಹಳ ಪೆಟ್ಟಿ ತಿಂದಿದ್ದೇನೆ ನಾನು ಅದ್ರ ಬಗ್ಗೆ. ಅದು ಹಂಗೆ 10 ರೂಪಾಯೋ 15 ರೂಪಾಯೋ ಒಂದು ಕೊಕ್ಕೋ ನಮ್ಮ ಅನಂತ್ ಕುಮಾರ್ ಹೆಗಡೆ ಶಿರ್ಸಿ ಎಂ ಪಿ ಅವರು ಇದ್ದಿದ್ರಲ್ಲ, ಅವರು ಬಹಳ ಅದ್ರ ಬಗ್ಗೆ ರೈತರ ಬಗ್ಗೆ ಬಹಳ ಕಟ್ಬಿಟ್ಟು. ಜಾಯಿಕಾಯಿ, ಕೊಕ್ಕೋ ಮತ್ತು ಅನಾನಸು, ಈ ಅಗರ್ ವುಡ್ ಗೌರಿಲ್ಲ, ಬಾಕಿ ಉಪ ಬೆಳೆಗೆ ಕಾಳುಮೆಣಸು ಬಗ್ಗೆ ಬಹಳ ನಮ್ಗೆ ಹೆಲ್ಪ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಷ್ಟೋ ನಮಗೆ ಸಬ್ಸಿಡಿಯಲ್ಲಿ ಕಾಳುಮೆಣಸು ಸಸಿ ಕೊಟ್ಟರು. ಅಂದ್ರೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಹೀಗೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಅವ್ರು ಬಹಳ, ಈ ಕೊಕ್ಕೋ ಬಗ್ಗೆ ಅವ್ರು ಬಹಳ ನಮ್ಗೆ ಇದು ಕೊಟ್ರು. ಅದ್ರ ಬಗ್ಗೆ ಒಬ್ಬರಿಗೆ ಸುಬ್ರಾಜರಿಗೆ ನೇಮಿಸಿ ಅವರು ವಾರ ಬಂದು ನೋಡಿ ನಮಗೆ ಅದ್ರ ಬಗ್ಗೆ ಧನ ಸಹಾಯ ಕೊಡಿಸಿ ಸಸಿ ಅವರೇ ಬಂದು ನಾಟಿ ಮಾಡಿಕೊಟ್ಟು ನಾವು ಅದ್ರ ಬಂದು ವಾಗತ್ತೆ ನಾವು ಮಾಡ್ಕೊಂಡಿದ್ದೀವಿ ಬಿಡಿ. ಆದರೆ ನಮ್ಮದು ಅವರು ಬೀಜನೂ ತಗೊಳ್ತೇನೆ, ಕಾಯಿನೂ ತಗೊಳ್ತೇನೆ ಕದಂಬ ಶಿರ್ಸಿಯೊಳಗೆ. ನಮ್ಮ ಇಲ್ಲಿ ಬೇರೆ ಬೇರೆ ಜೋರ್ಡ ಇದ್ರೊಳಗೆ ಅವ್ರಿಗೆ ಏಜೆಂಟಿಗೆ ಇಟ್ಟರು, ಅವರು ಅಲ್ಲಿ ತಗೊಂಡು ಕೊಟ್ಟರು, ಅವರು ಅಲ್ಲಿಂದ ತಗೊಂಡೋಗೋದು. ಬೀಜ ಆದರೆ ಇಂತಿಷ್ಟಿದ್ರೊಳಗೆ ಕೊಡಬೇಕು, ಇನ್ನು ಕಾಯಿ ಆದರೆ ತಾಪ ತೋಡ ಆಗಬೇಕು ನಮಗೆ, ಅಂದ್ರೆ ಭಾಳ ದಿವಸ ಇಡಲಿಕ್ಕೆ ಆಗೋದಿಲ್ಲ, ಅದು ಹಣ್ಣಾಗಬೇಕು. ನಾವೊಂದು 2 ಸಲ ಕೊಟ್ಟಿದ್ದೆ. ಆಮೇಲೆ ಏನಾಯ್ತು ಅಂದ್ರೆ ಇಲ್ಲಿ ಪ್ರಾಣಿಗಳು ಚಾಲು ಮಾಡಿದ್ವಿ, ಅಂದ್ರೆ ಪ್ರಾಣಿಗಳು ಮಂಗನಕ್ಕಿಂತ ರಾತ್ರಿ ಹಣ್ಣ ಆಗೋ ಸ್ವಲ್ಪ ಇನ್ನು 2 ದಿವಸ ಹಣ್ಣಾಗ್ತಾ ಹೇಳೋದ್ರೊಳಗೆ ಈ ಕಬ್ಬೇಕು ಅಂತ ಹೇಳ್ತೀವಿ, ಅದು ಏನ್ ಹೇಳ್ತೇನೆ ಗೊತ್ತಿಲ್ಲ, ಕಬ್ಬೇಕು ಅಂತ ಹೇಳ್ತೀವಲ್ಲ, ಅದು ಬಂದು ತೋಟ ಹೊಡೆದು ಒಳಗಿನ ಬೀಜ ಇದು ಕಂಪ್ಲೀಟ್ ತಿಂದು ಮಕ್ಳಿಗೆ ಮಾಡಿತು. ನನಗೆ ಬಹಳ ಬೇಜಾರ ಆಯ್ತು, ಈಗಲಿದೆ ನಮ್ಮ ತೋಟದೊಳಗೆ. ಆದ್ರೆ ಈಗ ನನಗೆ ಬೇಜಾರಾಗಿ ಕಾಯಿ ಬರ್ತದೆ ಆದ್ರೂ ಒಂದು ಹಿಡಿದಿಲ್ಲ. ಕಡೆಗೆ ನಾ ಏನ್ ಮಾಡಿದೆ, ಎಳೆ ಎಳೆ ಕಾಯಿ ತಂದು ಸಣ್ಣ ಹಿಡಿದು ಕೊಚ್ಚಿ ದನಕ್ಕಾಗಿದೆ. ದನ ಭಾರಿ ಬೆಸ್ಟ್ ತಿಂತದೆ, ಮತ್ತೆ ದನಕ್ಕೂ ಆರೋಗ್ಯನೂ ಚಲೋ, ಇನ್ನು ಅದರಿಂದ ಹಾಲು ಆಗ್ತದೆ ಹೇಳುವಂತದ್ದು ನನಗೆ ಸ್ವಲ್ಪ ಅನುಭವ ಆಗಿದೆ. ಮತ್ತೆ ನೀರಿನಲ್ಲಿ ಸೀತಾರಾಮ ಹೆಗಡೆ ಹೇಳ್ತಿದ್ರು, ಅವರದ್ದು ಬಹಳ ಇದೆ ದನನು, 50 ಗಟ್ಟಲೆ ದನ ಅವರು ಡೈರಿ, 100 ಗಟ್ಟಲೆ ಲೀಟರ್ ಪ್ರತಿ ದಿವಸ ಹಾಲು ಕೊಡೋರು. ಅವರಲ್ಲೂ ನಾವು 4 ಸಲ ಹೋಗಿ ನಾವು ಊರಿಂದ ಹೋಗಿ ಟ್ರೈನಿಂಗ್ ಮಾಡ್ಕೊಂಡಿದ್ವಿ. ಅವರು ಹೇಳಿದ್ರು ಇಲ್ಲ ಹಾಲು ಆಗ್ತದೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ, ಬೀಜ ನಾವು ಕೊಡ್ಲಿಕ್ಕೆ ಆಗ್ತದೆ, ಇನ್ನು ಅದರದ್ದು ಹೊರಗಿನ ಗೆರಟೆ ಏನಿದೆ ಕೊಚ್ಚಿ ದನಕ್ಕೆ ಹಾಕಿದ್ರೆ ನಮಗೆ ಹಾಲು ಸಿಗ್ತದೆ ಅಂತ ಹೇಳಿದ್ರು. ಕಾಯಿ ಸಮೇತ ಕೊಟ್ಟರೆ ಅದೇನು ಸಿಗುದಿಲ್ಲ, ಇನ್ನು ಬೀಜ ಒಂದೇ ಕೊಟ್ಟರೆ ರೇಟ್ ಹೆಚ್ಚು, ಆದರೆ ಕಾಯಿ ನಮಗೆ ಸಿಗ್ತದೆ. ಆದರೆ ನಮಗಿಲ್ಲಿ ಪ್ರಾಣಿ ಕಾಟದಿಂದ ಸ್ವಲ್ಪ ನನಗೆ ಇಳಿ ಮನಸ್ಸಾಯ್ತು. ಸರಿ, ಈಗ ಅಡಿಕೆಗಾಗಬಹುದು ಅಥವಾ ಇನ್ನಿತರ ಮಿಶ್ರ ಬೆಳೆಗಳಿಗಾಗಬಹುದು, ಗೊಬ್ಬರವನ್ನು ಯಾವ ರೀತಿ ಕೊಡ್ತೀರಿ ನೀವು? ಹಟ್ಟಿ ಗೊಬ್ಬರ ಮಾತ್ರ ಬಳಕೆ ಮಾಡ್ತಿರೋ ಅಥವಾ ಕಾಂಪೋಸ್ಟ್ ಮಾಡಿ ಬಳಕೆ ಮಾಡ್ತಿರೋ ಅಥವಾ ರಾಸಾಯನಿಕ ಗೊಬ್ಬರ ಹಾಕ್ತಿರೋ? ಹೇಗೆ? ರಾಸಾಯನಿಕ ಗೊಬ್ಬರ ಹಾಕ್ಲಿಲ್ಲ ನಾವು. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಿಮ್ಮ ತೋಟರೊಳಗೆ ಮಾಡೋದ್ರಿಂದ ಅಡಿಕೆ ಬೆಳೆಗೆ ಅದು ನಮ್ದು ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಂತ ಅದು ಹಾಳು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಹಾಂಗಾಗಿ ರಾಸಾಯನಿಕ ಕೊಡ್ಲೇ ಇಲ್ಲ ನಾವು, ಅದಕ್ಕೆ ಜೀವಾತ್ ಕೊಟ್ಟಿಲ್ಲ. ಒಂದ್ಸಲ ಡಿ ಎ ಪಿ ನಮಗಿಲ್ಲಿ ಶಿರ್ಸಿ ತೋಟಗಾರಿಕೆಯಲ್ಲಿ ಭಾಳ ಬರ್ ಬಂದು ಎಲ್ಲ ಫಂಕ್ಷನ್ ಮಾಡ್ತಾರಲ್ಲ, ಅವ್ರು ಡಿ ಎ ಪಿ ಕೊಡ್ಬಹುದಾ ಅಂತ ಕೇಳಿ ಯಾರು ಕೇಳಿದ್ರು. ಡಿ ಎ ಪಿ ಕೊಡ್ಬಹುದು, ಆದ್ರೆ ಡಿ ಎ ಪಿಗಿಂತ ಎಮ್ ಒ ಪಿ ಕೊಟ್ಟರೆ ಅಡ್ಡಿ ಇಲ್ಲ ಅಂತಂದ್ರು. ಅವಾಗ ನಾವು ಒಂದು 50 ಗ್ರಾಮ್ 20 ಗ್ರಾಮ್ ಹೀಗೆ ಸ್ವಲ್ಪ ಸ್ವಲ್ಪ ಕೋಕೋಕ್ಕೆ ಅಡಿಕೆಗೆ ನಾವು ಕೊಟ್ಟೇ ಇಲ್ಲ, ನಾವು ಕೊಡ್ಲೂ ಇಲ್ಲ. ಅದೀಗ ಅವರು ಹೇಳಿದ ಮೇಲೆ ಎಮ್ ಒ ಪಿ ಕೊಡ್ಬಹುದೇನೋ ಡಿ ಎ ಪಿಗಿಂತ, ಅದು ಒಳ್ಳೆಯದು ಅಂತ ಈಗ ಒಂದು 6 ತಿಂಗಳಿಂದ ನಮ್ಮ ಸೊಸೈಟಿ ಒಳಗೆ ಸಹಕಾರ ಸಂಘದಲ್ಲಿ ಕರೆದಿದ್ರು. ಅವಾಗ ಅಲ್ಲಿ ಅವ್ರು ಹೇಳಿದ್ದಾರೆ ಅದು ಇನ್ನೂ ಹಾಕಿಲ್ಲ, ಅದು ಹಾಕ್ಬೇಕು ಬೇಡ ನನ್ನ ವಿಚಾರದಲ್ಲೇ ಇದೆ. ನಾವು ದಡ್ಡಿ ಗೊಬ್ಬರದ ಪ್ರೇಮಿಗಳು ನಾವು. ಹಂಗಾಗಿ ಅದೇ ಡಿ ಎ ಪಿ ಅನ್ನುವಂಥದ್ದು ಅಮೋನಿಯಾ ಮತ್ತು ನೈಟ್ರೋಜನ್ ಸಲ್ಫೇಟು ಸಾರಜನಕ ಹೀಗೆ ಫಾಸ್ಫೇಟ್ ಹೀಗಿರ್ತದೆ. ಅದ್ರ ಬಗ್ಗೆ ಪೊಟ್ಯಾಶ್ ಹೌದು, ಅದ್ರ ಬಗ್ಗೆ ಅಷ್ಟು ಇದು ಹೋಗ್ಲಿಲ್ಲ ಅಂದ್ರೆ ಅಂತದ್ ಬಹಳ ಹಾಕ್ತಾ ಇದ್ರೆ ಅದೆಲ್ಲ ಮಣ್ಣನ ಔಷಧ ತೆಗೆದು ಕಡಿಮೆ ಮಾಡ್ತೇವೆ. ಅವಾಗ ನಾವು ಪದೇ ಪದೇ ಅದು ಕೊಡ್ಬೇಕಾಗ್ತದೆ. ನಾವು ದಡ್ಡಿ ಗೊಬ್ಬರನೆ ಕೊಡೋದ್ರಿಂದ ನೈಸರ್ಗಿಕವಾಗಿ ಅದು ಉತ್ಪನ್ನ ಆಗ್ತಾ ಇರ್ತದೆ. ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ಒಲವು ಇಲ್ಲ ನಂದು. ಈಗ ಮಣ್ಣಿನ ಒಂದು ಫಲವತ್ತತೆಯನ್ನ ಜಾಸ್ತಿ ಮಾಡಬೇಕಿದ್ರೆ ನೀವು ದಡ್ಡಿ ಗೊಬ್ಬರ ಹಾಕ್ಬೇಕು ಅಂತ ಹೇಳಿದ್ರಿ, ಅದಕ್ಕೆ ಇಡೀ ತೋಟಕ್ಕೆ ಪೂರೈಸುವಷ್ಟು ದಡ್ಡಿ ಗೊಬ್ಬರ ನಿಮ್ಮಲ್ಲಿ ಉತ್ಪಾದನೆ ಆಗ್ತದೋ ಹೇಗಿದೆ? ಅರ್ಧಕ್ಕಾಗ್ತದೆ, ಇನ್ನು ಅರ್ಧ ನಾವು ಕೊಂಡು ತರೋದು. ಕೊಂಡು ತರೋದಿದ್ರೆ ಒಂದು 280-300 ಬುಟ್ಟಿ, ನಮ್ಮ ಸಮೃದ್ಧಿ ಬುಟ್ಟಿ ಒಳಗೆ 300 ಬುಟ್ಟಿ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಬರ್ತದೆ ತಾಬಡ್ ತೋಡು ನಾವು ತಂದ ತಕ್ಷಣ ಹಾಕಿದ್ರೆ ಕೂಲಿ ಆಳ ಈ ಹಾಲಕ್ಕಿ ಒಕ್ಕಲೆಲ್ಲ ತಗೊಂಡೋಗ್ತಾರಂತ ಅದ್ರೊಳಗೆ 300 ಬುಟ್ಟಿ ಬರ್ತದೆ. ಅದು ನಮಗೆ 25,000 ರೂಪಾಯಿ ಬೇಕು ತರ್ಲಿಕ್ಕೆ. ಆಮೇಲೆ ಇಲ್ಲಿ ಹಾಕ್ಲಿಕ್ಕೆ ಒಂದು 10,000 ರೂಪಾಯಿ ಬೇಕು. ಅದನ್ನೇ ನಾವು ಎಷ್ಟು ಕಡಿಮೆ ಬಿತ್ತು ಅದನ್ನು ನಾವು ತಂದು ಹಾಕ್ತೇವೆ. ದಡ್ಡಿ ಗೊಬ್ಬರದೇ ಹೆಚ್ಚು ಆಸಕ್ತಿ. ಪ್ರತಿ ವರ್ಷವೂ ಕೂಡ ಹಾಕ್ಬೇಕಾಗ ಇಲ್ಲ, ಪ್ರತಿ ವರ್ಷ ಇಲ್ಲ, ನಮ್ಮದು ಪಾರ್ಟ್ ಇದೆ, ಆ ಪಾರ್ಟ್ ಪ್ರಕಾರ ಹಾಕ್ತೇವೆ. ಈ ಒಂದು ವರ್ಷ ಇಂತಿಷ್ಟು ಎಕರೆಗೆ, ಮತ್ತೊಂದು ವರ್ಷ ಇಂತಿಷ್ಟು ಎಕರೆಗೆ, ನಮ್ಮ ಶಕ್ತಿ ಬಲ ನೋಡಿ ಮನೇದು ಹಾಕೊಂಡು ಒಂದು ತರೋದೋ ಎರಡು ತರೋದೋ ನಮ್ಮ ಹಣಕಾಸಿನ ನೋಡ್ಕೊಂಡು ನಾವು ಹಾಕ್ತಾ ಇರೋದು. ಇಲ್ಲದ್ರೆ ನಮ್ಗೆ ಆಗುದ ಎಲ್ಲದೂ ನೋಡ್ಕೊಳ್ಬೇಕಾ ನಮ್ದು ಮನೆ ಇದು ಜೀವನ. ಮತ್ತೆ ಈಗೇನಾಗಿದೆ, 2 ವರ್ಷ ಆಯ್ತು ನಮ್ದು ಹೊಲ ಬಂಜರು ಬಿತ್ತು, ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಣ ಕಟ್ಟಿಸ್ ಬಿಟ್ಟೆ. ಈಗ ಅಕ್ಕಿನೂ ಹುಲ್ಲು ಎಲ್ಲದೂ ತರಬೇಕು. ಹಂಗಾಗಿ ಕೊಟಗಿಲ ದನ 2-3 ಇದೆ, ಅದು ಬಿಡುವಂಗಿಲ್ಲ, ಬಿಟ್ರೆ ಟೈಗರ್. ಹಂಗಾಗಿ ಸರಿ, ಈಗ ಮಾರುಕಟ್ಟೆ ಬಗ್ಗೆ ಹೇಳಿ, ಅಡಿಕೆ ಏನೋ ನೀವು ಸಿರಿಸಿನೋ ಅಥವಾ ಎಲ್ಲ ತಗೊಂಡು ಹೋಗ್ತೀರಿ, ಉಳಿದ ಈಗ ಕಾಳುಮೆಣಸು ಆಗ್ಬಹುದು ಅಥವಾ ಬಾಳೆ ಆಗ್ಬಹುದು ಇಂಥದ್ರ ಮಾರುಕಟ್ಟೆ ಎಲ್ಲ ಹೇಗೆ? ಕಾಳುಮೆಣಸು ಯಲ್ಲಾಪುರ, ನಮ್ ಎಲ್ಲ ಅಡಿಕೆ ಕಾಳುಮೆಣಸು ಎಲ್ಲ ಯಲ್ಲಾಪುರ, ಅದು ಎಲ್ಲೂ ಇಲ್ಲ. ಇನ್ನು ಬಾಳೆ ಇಲ್ಲ, ಬಾಳೆ ತಿನ್ನುವಷ್ಟೇ. ಯಾಕಂದ್ರೆ ಮಂಗಗಳು ಬಿಡುದಕ್ಕಿಂತ ಹಂದಿ ನೆಟ್ಟದ್ದು ಬದುಕಲಿಕ್ಕೆ ಕೊಡುದಿಲ್ಲ. ಆಮೇಲೆ ಗಿಡ ದೊಡ್ಡಾದ ಮೇಲೆ ಆಯ್ತಲ್ಲ ಬರುದು, ಹಂಗಾಗಿ ಅದು ಇಡಕೊಡುದಿಲ್ಲ. ಈಗಾದ್ರೆ ನಮ್ದು ಸಾರಾರು ಬಾಳೆ ಇದೆ, ಆದ್ರೆ ಕೊನೆ ಒಂದಕ್ಕೂ ಇಲ್ಲ, ಬಾಳೆಕಾಯಿ ಒಂದಕ್ಕೂ ಇಲ್ಲ. ನಾವು ಅಡಿಕೆ ಹೊಸದಾಗಿ ತೋಟ ಯೋಚಿಸ್ತೀವಲ್ಲ, ಅಲ್ಲಿ ಏನೋ ಕಟ್ಟುಪಟ್ಟಿ ಮಾಡಿ ಬಾಳೆ ಇಟ್ಕೊಂಡಿದ್ದೇವೆ. ಇನ್ನು ಕೆಲವು ಕಡೆ ಬೇರೆ ಒಂದು ಕಡೆಗೆ ಒಂದು ತೋಟ ಇದೆ, ಇಲ್ಲಿ ಒಂದು 4 ಕಿಲೋಮೀಟರ್ ದೂರ ಒಂದು ತೋಟ ಇದೆ, ಅಲ್ಲಿ ಕಂಪ್ಲೀಟ್ ಕಾಡು ಬಾಳೆ ಹೆಚ್ಚಿದ್ದೀನಿ ನಾನು. ನಮ್ಮ ಊರು ಬಾಳೆನೇ ಇಲ್ಲ, ಬರೇ ಕಾಡು ಬಾಳೆ. ಅದು ಕಾಡು ಬಾಳೆಗೆ ಬರುದಿಲ್ಲ, ಅದು ಅದ್ರೊಳಗೆ ತಿನ್ನುವಂತದ್ದೇನು ವಿಶೇಷ ಇಲ್ಲ, ಸ್ವಲ್ಪ ಅಡ್ಡು ವಾಸನೆ. ಹಂಗಾಗಿ ಅದು ಬರುದಿಲ್ಲ, ಅದಕ್ಕೆ ಬರುದಿಲ್ಲ. ಯಾವುದು ಗೊನೆನೂ ತಿನ್ನುವುದಿಲ್ಲ, ಬಾಳೆ ಗಿಡನೂ ತಿನ್ನುವುದಿಲ್ಲ. ಬಾಳೆ ಗಿಡನೂ ಮುಟ್ಟುವಂಗೆ ಇಲ್ಲ, ಅದು ಫುಲ್ ಇದೆ. ಈಗ ಎಲೆ ನಾವು ಅದೇ ಉಪಯೋಗ, ಎಲೆ ಎಲ್ಲಿ ಬೇಕಾದ್ರೂ ನೀವು ನಾವು ಯಾವ್ದಕ್ಕೆ ಫಂಕ್ಷನ್ ಬೇಕಾದ್ರೂ ಒಯ್ಬೋದು, ಏನ್ ತೊಂದ್ರೆ. ಫಸ್ಟ್ ಕ್ಲಾಸ್ ನಿಮಗೆ ನಾವು ಅದು ಬಾಳೆ ಎಲೆ ತಂದ್ರೆ ಇದು ಕಾಡು ಬಾಳೆ ಇದು ನಮ್ಮ ಮನೆ ಬಾಳೆ ಅಂತ ನಿಮಗೆ ಗೊತ್ತಾಗುದಿಲ್ಲ, ಎರಡು ಒಂದೇ ತರ ಇತ್ತು. ಅದ್ರ ಬಗ್ಗೆ ತೊಂದ್ರೆ ಇಲ್ಲ. ಈಗ ನಮ್ಮ ಮನೆ ಹತ್ರ ಕೂಡ ಅದೇ ತರ ಮಾಡ್ಬೇಕು ಇದೆ, ಕಾಡು ಬಾಳೆನ ಇದೇ ಸಿಗ್ಲಿಕ್ಕೆ ಕೊಡುದಿಲ್ಲಲ್ಲ. ವರ್ಷ ಪೂರ್ತಿ ತರಕಾರಿ ಬೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರಿ, ಇದ್ರ ಬಗ್ಗೆ ಹೇಳಿ. ಮನೆ ಮಟ್ಟಿಗೆ ತರಕಾರಿ ಬೆಳೆಯುವುದಿದ್ರೆ ಹೇಗೆ? ಮನೆ ಬೇಕಿದ್ರೆ ನಮ್ಮ ಹಿತ್ತಲಿದೆ, ಆ ಜಾಗ ಇದೆ, 18 ಗುಂಟೆ 10-15 ಗುಂಟೆ ಜಾಗ ಇದೆ, ಮನೆ ಆಂಗ್ಲ ಪಕ್ಕದಲ್ಲೇ ಇದೆ. ಅದ್ರಲ್ಲಿ ನಾವು ಮೂಲಂಗಿ ಬೇಲಿ ಅಂದ್ರೆ ಮನೆ ತಾಗಿದೆ ಬೇಲಿ, ಬಾಕಿ ಏನ ರಾತ್ರಿ ಪ್ರಾಣಿ ಬರುವುದು ಕಡಿಮೆ. ಮನೆ ಹತ್ರ ನಾಯಿ ಇದೆ ಒಂದು, ಹಂಗಾಗಿ ಅಷ್ಟು ಪೂರ ಬರುದಿಲ್ಲ. ಇಲ್ಲ ಚಿರತೆ ಮನೆ ಹುಲ್ಲು ಪೂರ ಮೇಯ್ಕೊಂಡು ಹೋಗ್ತದೆ, ಅಂಗಳಕ್ಕೆ ಬಂದು ಮಲಗೋಗ್ತದೆ. ಆದ್ರೆ ಈ ಕಡೆಗೆ ಏನ್ ಮಾಡಿದೆ, ಒಂದು ಸೈಡ್ ಜಾಳಿಗೆ ಕಟ್ಟಿದ್ದೇನೆ, ಬಲೆ ಹಾಕಿದ್ದೇನೆ. ಅದರಿಂದ ತರಕಾರಿ ಬೆಳಿತೀವಿ ನಾವು, ಬದನೆ, ಬೆಂಡೆ, ಹಾಗಲಕಾಯಿ, ಮೂಲಂಗಿ ಮತ್ತೆ ಹರುವೆ. ಅವರೇ ಫುಲ್ ಬೆಳಿತೇವೆ. ಇದೇ ಈಗ ಬಂದ್ರೆ ನೋಡಿದ್ರೆ ನೀವು ಫೋಟೋ ಹೊಡ್ಕೊಂಡು ಬರ್ಬೋದು, ಬದನೆ ಬೆಂಡೆ ಟೊಮೆಟೊ ನೋಡಿ, ಈಗ ಟೊಮೆಟೊ ಹೇಗಾಗಿದೆ ನೋಡಿ, ಇಷ್ಟೇ ಮೂರು ಕೂಡ ಹಟ್ಟಿ ಗೊಬ್ಬರವನ್ನೇ ಹಾಕ್ತೀವಿ. ಹಟ್ಟಿ ಗೊಬ್ಬರ ಇಲ್ಲ ಇಲ್ಲ, ಬೇರೆ ಗೊಬ್ಬರ ಅದಕ್ಕೆ ಹಾಕುವಂಗೇ ಇಲ್ಲ ನಾವು. ಯಾಕಂದ್ರೆ ನಾವು ಹೊರಗಿನ ತರಕಾರಿ ಒಳಗೆ ಸಿಕ್ಕಾಪಟ್ಟಿ ಕೆಮಿಕಲ್ಸ್, ಆ ಕೆಮಿಕಲ್ಸ್ ಮತ್ತೆ ಈ ಕೆಮಿಕಲ್ಸ್ ಹೆಚ್ಚಾದ್ರೆ ಅಂತ ಸ್ವಲ್ಪಟಿಗೆ ಆ ಕೆಮಿಕಲ್ಸ್ ಇಲ್ಲದಿದ್ದಾಗ ತರ್ತೇವೆ, ಬಿಟ್ರೆ ನಾವು ಮನೆಯಲ್ಲೇ ಹೆಚ್ಚು ಬೆಳಿತೇವೆ. ಮನೆಯಲ್ಲೇ ಬೆಳೆದ ತರಕಾರಿಗೆ ಹೆಚ್ಚು ರುಚಿ, ಜೊತೆಗೆ ಹೆಚ್ಚು ದೀರ್ಘಕಾಲ ಕೆಡದ ಇಟ್ಕೊಳ್ಬಹುದು ಒಂದು. ಅದಕ್ಕಿಂತಲೂ ಯಾವುದೇ ಕೆಮಿಕಲ್ಸ್ ಇಲ್ಲ, ಸಾವಯವ ಅಲ್ಲ, ಹಂಗಾಗಿ ಇಟ್ಕೊಳ್ಬಹುದು. ಹೌದು, ಅದು ನಮ್ಮ ಇಟ್ಕೊಳ್ಳಿಕ್ಕೆ ನಾವು ಈ ಮೊಗೆಕಾಯಿ ಬೆಳಿತೇವೆ. ಹೌದು, ಮೊಗೆಕಾಯಿ ನಾವು ಮಳೆಗಾಲಕ್ಕೆ ಇಡ್ತೇವೆ. ಹಾ, ಮಳೆಗಾಲಕ್ಕೆ ಇಡ್ತೇವೆ. ಅದೊಂದು ಒಂದು 10 ಒಳಿ ನಾವು ನಮ್ಮ ಮನೆಯವರು ಇಬ್ರು ಅಣ್ಣ ತಮ್ಮರು ಇದ್ದೀವಲ್ಲ, ನಾನು ಒಂದ್ ಸ್ವಲ್ಪ ಮಾಡ್ತೇನೆ, ಅವರೊಳಗೆ ಪೈ ಬಿಟ್ಟಿದ್ದು ನಂದು ಹೆಂಗಾಗಿದೆ ಹಿಂಗ ಹೇಳಿ ಅವ್ರು ಮಾಡ್ಕೊಳ್ತಾರೆ. ಅದು ನಾವು ಮಳೆಗಾಲದಲ್ಲಿ ಸರಿಯಾಗಿ ಒಂದು ಜಾಗದಲ್ಲಿ ಇಟ್ಟು ಬಿಡ್ತೇವೆ. ಆಮೇಲೆ ನಮಗೆ ಸಾಧಾರಣ ಗಣೇಶ ಚತುರ್ವರಿಗೂ ನಾವು ಅದನ್ನ ಆಗ ಬೇರೆ ತರಕಾರಿ ಸಿಗುದಿಲ್ಲ ಅವಾಗ ನಾವು ಅದ್ರ ಬೆಳ್ಕೊಳ್ತೇವೆ. ಮಳೆಗಾಲದಲ್ಲಿ ಮತ್ತೆ ಬೇರೆ ಮಾಡ್ತೇವೆ, ಮಳೆಗಾಲ ಬದನೆ, ಮಳೆಗಾಲ ಹಸಿಮೆಣಸು, ಅದು ಬೆಳಿತೇವೆ. ಮಳೆಗಾಲ ಹಿಡಿತು ನಾವು ಹಸಿಮೆಣಸು ತರುದೇ ಇಲ್ಲ, ಅದು ಚಲೋ ಆಗ್ತಾ ಇರ್ತದೆ. ನಾವು ಒಂದು 5-6 ಜನ ಇರ್ತೀವಲ್ಲ, ನಾವು ಬ್ರಾಹ್ಮಣರು ಎಲ್ಲ ಖಾರ ಕಡಿಮೆ, ಹಂಗಾಗಿ ಒಂದ್ ಹಾಕಿದ್ರೆ ಸಾಕಾಗ್ತದೆ. ಬಹಳ ಸಂತೋಷ ವಿಭಾಕರ್ ಗಣೇಶ ದೇಸಾಯಿ ಅವರೇ, ಅಗರ್ ವುಡ್ ಎನ್ನುವಂತ ಒಂದು ಹೊಸ ಒಂದು ಕೃಷಿಯನ್ನ ನೀವು ಮಾಡ್ತಾ ಇದ್ರಿ. ಬಹುಶಃ ಈ ಒಂದು ಪ್ರದೇಶಕ್ಕೆ ಹೆಚ್ಚು ಪರಿಚಯ ಇಲ್ಲದೆ ಇರುವಂತಹ ಒಂದು ಬೆಳೆ, ಇದರ ಕೃಷಿ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಗರ್ಹುಡ್ ಕೃಷಿ ಅನುಭವ, ಈ ವಿಷಯವಾಗಿ ಜೋಯಿಡಾ ತಾಲೂಕಿನ ಗುಂದದ ವಿಭಾಕರ್ ಗಣೇಶ್ ದೇಸಾಯಿ ಅವರನ್ನೇ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಹಾಲು ಒಂದು ನೈಸರ್ಗಿಕ ಸಂಪೂರ್ಣ ಆಹಾರ, ಇದರಲ್ಲಿ ಕೊಬ್ಬು, ಪ್ರೋಟೀನ್, ಲ್ಯಾಕ್ಟೋಸ್, ಲವಣಗಳು, ವಿಟಮಿನ್ಗಳು ಹಾಗೂ ಉಪಯುಕ್ತ ಬ್ಯಾಕ್ಟೀರಿಯಾಗಳಿವೆ. ಹಾಲು ಅಮೃತಕ್ಕೆ ಸಮಾನವೆನ್ನುತ್ತಾರೆ. ಎಲ್ಲಾ ವಯಸ್ಸಿನವರು ಇಷ್ಟಪಡುವ, ಎಲ್ಲರಿಗೂ ಒಗ್ಗುವ ಏಕೈಕ ಆಹಾರವೆಂದರೆ ಅದು ಹಾಲು. ಪ್ರಾಣಿ ಮೂಲದ ಎಲ್ಲಾ ಆಹಾರಗಳಲ್ಲಿ ಹಾಲನ್ನು ಪರಿಪೂರ್ಣ ಆಹಾರವೆಂದು ಪರಿಗಣಿಸಲಾಗಿದೆ. ನಮ್ಮ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶ. ಆದರೆ ಹಾಲಿನ ಗುಣಮಟ್ಟಕ್ಕೆ ಬಂದಾಗ ನಾವು ಮುಂದುವರಿದ ರಾಷ್ಟ್ರಗಳೊಂದಿಗೆ ಪೈಪೋಟಿ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ವೈಜ್ಞಾನಿಕ ಹಾಲು ಉತ್ಪಾದನಾ ಪದ್ಧತಿಯನ್ನು ಅಳವಡಿಸದೆ ಹಳೆಯ ಪದ್ಧತಿಗಳನ್ನು ಪಾಲಿಸ್ತಾ ಇರೋದು. ಆರೋಗ್ಯವಂತ ಹಸುವಿನ ಕೆಚ್ಚಲಿನ ಹಾಲು ಯಾವುದೇ ಹಾನಿಕಾರಕವಲ್ಲ. ಆದರೆ ಕೆಚ್ಚಲಿನಿಂದ ಹೊರಬಂದ ಹಾಲು ವಿವಿಧ ಹಂತದಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿಂದ ಮಾಲಿನ್ಯಗೊಳ್ಳುತ್ತೆ. ಹೀಗೆ ಮಾಲಿನ್ಯಗೊಂಡ ಹಾಲು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಕಡಿಮೆ ಗುಣಮಟ್ಟದ ಹಾಲು ಮತ್ತು ಅದರ ಉತ್ಪನ್ನಗಳು ರಫ್ತಿಗೆ ಯೋಗ್ಯವಲ್ಲ. ಆದ್ದರಿಂದ ದೇಶದ ಹಾಲಿನ ಉತ್ಪನ್ನಗಳ ರಫ್ತುಗಳಿಗಾಗಿ ಮತ್ತು ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಶುದ್ಧ ಹಾಲು ಉತ್ಪಾದನೆ ಬಹಳ ಮುಖ್ಯ. ವಿಶೇಷವೆಂದರೆ ಅತ್ಯಂತ ಆರೋಗ್ಯವಂತ ಹಸುವಿನ ಆರೋಗ್ಯವಂತ ಕೆಚ್ಚಲಿನಲ್ಲಿ ಉತ್ಪಾದನೆಯಾಗುವ ಅತಿ ಶುದ್ಧ ಹಾಲಿನಲ್ಲಿಯೂ ಸಹ ಪ್ರತಿ ಮಿಲಿ ಲೀಟರ್ಗೆ 5,000-20,000 ಬೇರೆ ಬೇರೆ ರೀತಿಯ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಹಾಲು ಕರೆದ ನಂತರ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತೆ. ಅದರಲ್ಲೂ ಕೆಚ್ಚಲು ಬಾವು ಪೀಡಿತ ಹಾಲಿನಲ್ಲಿ ಪ್ರತಿ ಮಿಲಿ ಲೀಟರ್ಗೆ 20,000,000+ ಹೆಚ್ಚಿನ ಬ್ಯಾಕ್ಟೀರಿಯಾಗಳಿರುತ್ತೆ. ಹಾಗೂ ಇವುಗಳಲ್ಲಿ ಬಹುಪಾಲು ಬ್ಯಾಕ್ಟೀರಿಯಾಗಳು ಮಾನವನ ಆರೋಗ್ಯದ ಮೇಲೆ ಅನೇಕ ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಈ ಕಾರಣಗಳಿಂದಾಗಿ ಶುದ್ಧ ಹಾಲಿನ ಉತ್ಪಾದನೆ ನಮ್ಮೆಲ್ಲರ ಮೇಲಿರುವ ಜವಾಬ್ದಾರಿ. ಹಸುಗಳ ಕೆಚ್ಚಲಿನಲ್ಲಿ ಉತ್ಪತ್ತಿಯಾಗುವ ಹಾಲು ಹಾಳಾಗದೆ ಉಳಿಬೇಕೆಂದರೆ ಹಾಲಿನ ಉತ್ಪಾದನೆಯ ಪ್ರತಿ ಹಂತದಲ್ಲಿ ಸ್ವಚ್ಛತೆ ಮತ್ತು ಶುಚಿತ್ವದ ನಿರ್ವಹಣೆ ಪ್ರಮುಖವಾಗುತ್ತೆ. ಶುದ್ಧ ಹಾಲಿನ ಉತ್ಪಾದನೆಗಾಗಿ ಪ್ರತಿಯೊಬ್ಬ ಪಶುಪಾಲಕರು ಕೈಜೋಡಿಸಬೇಕಾಗಿದೆ. ಹಾಲು ಉತ್ಪಾದನೆ, ಸಂಗ್ರಹಣೆ, ಸಂಸ್ಕರಣೆ ಹಾಗೂ ಸರಬರಾಜಿನ ಪ್ರತಿ ಹಂತದಲ್ಲಿ ಉನ್ನತ ಮಟ್ಟದ ಸ್ವಚ್ಛತಾ ಅಂಶಗಳನ್ನು ಅಳವಡಿಸಿಕೊಂಡಲ್ಲಿ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಹಾಲಿನ ಗುಣಮಟ್ಟ ಉತ್ತಮಗೊಳ್ಳುತ್ತೆ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿಯೂ ಸಹ ಹಾಲಿನ ಬೇಡಿಕೆ ಹೆಚ್ಚಾಗುತ್ತೆ. ಶುದ್ಧ ಹಾಲಿನ ಉತ್ಪಾದನೆಗೆ ಕೆಲವೊಂದು ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ಪಶುವು ಯಾವುದೇ ಕಾಯಿಲೆಯಿಂದ ಬಳಲುತ್ತಿರಬಾರದು, ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಕಾಲಕಾಲಕ್ಕೆ ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇರಬೇಕು ಹಾಗೂ ರೋಗಗ್ರಸ್ತ ರಾಸುಗಳನ್ನು ಗುಂಪಿನಿಂದ ಬೇರ್ಪಡಿಸಿ ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು. ಮನುಷ್ಯರಿಗೆ ಹರಡುವ ರೋಗಗಳಿಂದ ಜಾನುವಾರುಗಳು ಬಳಲ್ತಾ ಇದ್ದಲ್ಲಿ ಅಂತಹ ಜಾನುವಾರುಗಳನ್ನು ಹೈನುಗಾರಿಕೆಗೆ ಉಪಯೋಗಿಸದೇ ಇದ್ದರೆ ಒಳ್ಳೆಯದು. ವಿಶೇಷವಾಗಿ ಕೆಚ್ಚಲು ಬಾವು, ಕೆಚ್ಚಲಿಗೆ ಸಂಬಂಧಿಸಿದಂತಹ ಸೋಂಕುಗಳಿಂದ ಜಾನುವಾರುಗಳು ಬಳಲುತ್ತಿದ್ದಲ್ಲಿ ಅಂತಹ ರಾಸುಗಳ ಹಾಲನ್ನು ಇತರೆ ರಾಸುಗಳ ಹಾಲಿನ ಜೊತೆ ಬೆರೆಸಬಾರದು, ಮಾರಾಟನೂ ಸಹ ಮಾಡಬಾರದು. ಪ್ರತಿನಿತ್ಯವೂ ಸ್ವಚ್ಛ ನೀರಿನಿಂದ ಹೈನು ರಾಸುಗಳ ಮೈ ತೊಳೆಯಬೇಕು. ಹಾಲು ಕರೆಯುವ ಮುನ್ನ ಮತ್ತು ನಂತರ ಸ್ವಚ್ಛ ನೀರಿನಲ್ಲಿ ತಪ್ಪದೇ ಹಸುವಿನ ಕೆಚ್ಚಲನ್ನು ಚೆನ್ನಾಗಿ ತೊಳೆದು ಶುಚಿಯಾದ ಬಟ್ಟೆಯಲ್ಲಿ ಒರೆಸಬೇಕು. ಹಸುವಿನ ಕೆಚ್ಚಲನ್ನು ತೊಳೆಯಲು ಮತ್ತು ಹಾಲು ಕರೆಯಲು ಪ್ರತ್ಯೇಕ ಪಾತ್ರೆಗಳನ್ನು ಉಪಯೋಗಿಸಬೇಕು. ವಿಶೇಷವಾಗಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಬಿಸಿ ನೀರಿನಿಂದ ಕೆಚ್ಚಲನ್ನು ತೊಳೆಯೋದ್ರಿಂದ ಹಾಲಿನ ಸ್ವಚ್ಛತೆಯನ್ನು ಕಾಪಾಡಿದಂಗಾಗತ್ತೆ. ಹಾಲು ಕರೆದ ನಂತರ ಕೆಚ್ಚಲುಗಳನ್ನು ಕ್ರಿಮಿನಾಶಕ ದ್ರಾವಣದಲ್ಲಿ ಅದ್ದುವುದನ್ನು ಅನುಸರಿಸಬೇಕು. ಇದಕ್ಕಾಗಿ 1% ಪೊಟ್ಯಾಸಿಯಂ ಪರಮಾಂಗನೇಟ್ ದ್ರಾವಣವನ್ನು ಬಳಸಬಹುದು. ಹಾಲು ಕರೆಯುವಾಗ ಬಾಲವನ್ನು ಕಟ್ಟುವುದು ಉತ್ತಮ. ಡಿಟರ್ಜೆಂಟ್ ಉಪಯೋಗಿಸಿ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ತೊಳೆದು ಶುಭ್ರವಾಗಿಟ್ಟುಕೊಳ್ಬೇಕು. ಗಾಳಿ ಬೆಳಕು ಹೇರಳವಾಗಿ ದೊರೆಯುವಂತೆ ನೋಡ್ಕೋಬೇಕು. ಸಾಕಷ್ಟು ಶುದ್ಧವಾದ ಕುಡಿಯುವ ನೀರು ಮತ್ತು ಮೇವನ್ನು ಜಾನುವಾರುಗಳಿಗೆ ಪೂರೈಸಬೇಕು. ಕುಡಿಯುವ ನೀರು ಮಾಲಿನ್ಯಗೊಳ್ಳದೆ ಶುದ್ಧವಾಗಿರಬೇಕು. ಇನ್ನು ಶುಷ್ಕ ಮತ್ತು ಸ್ವಚ್ಛವಾಗಿರುವ ಸ್ಟೇನ್ಲೆಸ್ ಸ್ಟೀಲ್ನ ಪಾತ್ರೆಗಳನ್ನು ಹಾಲು ಕರೆಯುವುದಕ್ಕೆ ಉಪಯೋಗಿಸಬೇಕು. ಸೂರ್ಯನ ಬೆಳಕಿನಡಿಯಲ್ಲಿ ಶುಭ್ರವಾಗಿ ತೊಳೆದ ಪಾತ್ರೆಗಳನ್ನು ಬಳಸಬೇಕು. ಪಾತ್ರೆಗಳನ್ನು ತೊಳೆಯಲು ಡಿಟರ್ಜೆಂಟ್ ಉಪಯೋಗಿಸಬೇಕು. ಹಾಲು ಕರೆಯುವವರು ತಮ್ಮ ಉಗುರುಗಳನ್ನು ಸಣ್ಣದಾಗಿ ಕತ್ತರಿಸಿರಬೇಕು ಮತ್ತು ಸ್ವಚ್ಛ ವಸ್ತ್ರವನ್ನು ಧರಿಸಿರಬೇಕು. ಹಾಲು ಕರೆಯುವ ಮುನ್ನ ಸಾಬೂನಿನಿಂದ ಕೈಗಳನ್ನು ತೊಳೆದುಕೊಂಡಿರಬೇಕು. ಹಾಲು ಕರೆಯುವವರು ಯಾವುದೇ ಶ್ವಾಸಕೋಶದ ತೊಂದರೆ, ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇರಬಾರದು. ಪ್ರತಿ ತೊಟ್ಟಿನಿಂದ ಹೊರಸೂಸುವ ಹಾಲಿನ ಮೊದಲ ಧಾರೆಯಲ್ಲಿ ಹೆಚ್ಚು ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿರುತ್ತವೆ. ಆದ್ದರಿಂದ ಪ್ರತಿ ತೊಟ್ಟಿನಿಂದ ಹೊರಸೂಸುವ ಹಾಲಿನ ಮೊದಲ ಧಾರೆಯನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಅದನ್ನು ಚೆಲ್ಲಬೇಕು. ಪೂರ್ಣ ಕೈಯಲ್ಲಿ ಹಾಲು ಕರೆಯುವ ಅಭ್ಯಾಸ ಮಾಡುವುದು ಉತ್ತಮ. ಇದರಿಂದ ಕೆಚ್ಚಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೆಬ್ಬೆರಳ ಗಂಟು ಬಳಸಿ ಹಾಲು ಕರೆಯೋದ್ರಿಂದ ಕೆಚ್ಚಲಿಗೆ ಗಾಯವಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ವಿಧಾನದಲ್ಲಿ ಹಾಲು ಕರೆಯೋದು ಉತ್ತಮ ಅಲ್ಲ. ಹಾಲು ಕರೆದಾದ ನಂತರ ಕೆಚ್ಚಲನ್ನು ಜೀವಾಣುನಾಶಕ ದ್ರಾವಣದಲ್ಲಿ ಮುಳುಗಿಸಿಡಬೇಕು. ಧೂಳು ಬೀಳದಂತೆ ಹಾಲನ್ನು ಮುಚ್ಚಿ ಸಾಧ್ಯವಿದ್ದಷ್ಟು ಬೇಗನೆ ಸಂಘಕ್ಕೆ ತರಬೇಕು. ಹಾಲು ಕರೆದ ನಂತರ 30 ನಿಮಿಷಗಳ ಕಾಲ ಪಶು ನಿಂತುಕೊಂಡಿರುವುದು ಉತ್ತಮ. ಹಾಲು ಕರೆದ ಮೇಲೆ ಮೇವು ನೀಡಿದರೆ ಪಶುಗಳು ನಿಲ್ಲುವಂತೆ ಉತ್ತೇಜಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ. ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡ್ಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನ್ ಬಿ ದಾರ ಸೂಜಿ ಏನ್ ಬಿತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಬಿ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಸ್ತೂರವ ಹಾಗೂ ಸಂಗಡದಿಂದ ಕೋಲಾಟದ ಪದಗಳು. ಮಳಿ ಬಂದ ಚಿನ್ನದ ಮಳಿ ಬಂದ ಮ್ಯಾಲ ಮುತ್ತಿನ ಸೋನೆ.